65% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡ್ತಾ ಇದ್ದಾರೆ. ಮೋಡ ಮುಸುಕಿದ ವಾತಾವರಣ ಇರಬಹುದಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ತಜ್ಞವಾಣಿಯಲ್ಲಿ ಜಾನುವಾರುಗಳಿಗೆ ಮೇವಿನ ನಿರ್ವಹಣೆ ಕುರಿತು ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿ. ತಜ್ಞವಾಣಿ ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಈ ನನ್ನ ಜೊತೆಗೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಣಿ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರಿದ್ದಾರೆ. ಅವರನ್ನ ಮಾತಾಡಿಸಿ ಈ ಜಾನುವಾರುಗಳೊಳಗ ಮೇವಿನ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋ ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಂತ. ನಮಸ್ಕಾರ ಮಂಜುನಾಥ್ ಪಾಟೀಲ್ ಅವರೇ. ನಮಸ್ಕಾರ ಸರ್. ನಮ್ಮ ರೈತ ಬಾಂಧವರು ಈ ಒಂದು ಜಾನುವಾರುಗಳ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಅದು ಆಕಳು ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತಿರ್ಬೋದು, ಅಥವಾ ಆಡು ಏನೇ ಇರ್ಬೋದು, ಒಳ್ಳೆ ರೀತಿಯಿಂದ ನಾವು ಲಭ್ಯ ಇರುವಂತಹ ಮೇವನ್ನ ರಸಮೇವಾಗಿ ಅಥವಾ ಅವಕ್ಕೆ ಯಾವ ರೀತಿ ಇಷ್ಟ ಆಗ್ತದೆ ಆ ರೀತಿ ನಾವು ಕೊಟ್ರೆ ಬಹಳ ಒಳ್ಳೇದು. ಅದಕ್ಕೆ ಈ ವಿಷಯವಾಗಿ ಸ್ವಲ್ಪ ನಮ್ಮ ರೈತ ಬಂದ್ರೆ ತಿಳಿಸ್ಕೊಟ್ರೆ. ಮೊದಲಿಗೆ ಈ ಯೂರಿಯಾದಿಂದ ಒಣಮೇವನ್ನ ನಾವು ಯಾವ ರೀತಿ ಪೌಷ್ಟೀಕರಣ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಯೂರಿಯಾದಿಂದ ಒಣಮೇವಿನ ಪೌಷ್ಟೀಕರಣ ತಿಳ್ಕೊಳಕ್ಕಿಂತ ಮುಂಚೆ ಇವತ್ತು ಯಾಕೆ ಇದು ಜಾನುವಾರುಗಳಿಗೆ ಮೇವಿನ ಅವಶ್ಯಕತೆ ಇದೆ ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಯಾಕಂದ್ರೆ ಒಂದು ಹೈನುಗಾರಿಕೆ ಮಾಡಿರ್ಬೋದು, ಕುರಿ ಸಾಕಾಣಿಕೆ ಮಾಡಿರ್ಬೋದು, ಆಡು ಸಾಕಾಣಿಕೆ ಮಾಡಿರ್ಬೋದು, ಯಾವುದೇ ಒಂದು ಈ ಕೃಷಿ ಜೊತೆಗೆ ಪಶುಸಂಗೋಪನೆ ಉದ್ದಿಮೆ ತಗೊಂಡಾಗ ಉಪಕಸಬ ತಗೊಂಡಾಗ ಮೇವು ಬಹಳ ಅತ್ಯವಶ್ಯಕ ಆಗುತ್ತೆ. ಹೌದು. ಎಷ್ಟು ಪ್ರಮಾಣದಲ್ಲಿ ನಾವು ಒಂದು 5 ಆಕಳ ಕಟ್ಟಿದ್ರೆ 1 ಎಕರೆನ ರೈತ ಮೇವು ಬೆಳಲೇಬೇಕಾಗ್ತದೆ. ರೈತರು ಏನ್ ಮಾಡ್ತಾರ, ಆಕಳ ಎಮ್ಮೆ ಕಟ್ಟಿರ್ತಾರ, ಮೇವನೇ ಬೆಳೆಯಂಗಿಲ್ಲ ಅವರು. ಅದೇನ್ ಮಾಡ್ತಾರ, ಯಾವ್ದೋ ಬದುಗಳ ಮೇಲೆ ಕಟ್ ಮಾಡ್ಕೊಂಬಂದ್ರ ಆಯ್ತು, ಇಲ್ಲ ಅಂತಂದ್ರೆ ಒಣ ಮೇವಿಂದ ಎಲ್ಲೇನು ಯಾರದೆಲ್ಲ ಸಿಕ್ಕಿದ್ರ ಆಯ್ತು, ಅದನ್ನ ಹಾಕಿ ದಿನಕ್ಕೆ 1 ಎಮ್ಮೆದಿಂದ 1 ಆಕಳದಿಂದ 5-5 ಲೀಟರ್ 10-10 ಲೀಟರ್ ಎಕ್ಸ್ಪೆಕ್ಟ್ ಮಾಡ್ತಾರ. ಆದ್ರೆ ಅಷ್ಟು ಬರ್ಬೇಕು ಹಾಲು ನಮ್ಗೆ ಮಾರಾಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್, ಅದು ಸಾಧ್ಯ ಇಲ್ಲ. ಅದು ಯಾಕಂದ್ರೆ ಅದು ಒಂದು ಪ್ರಾಣಿ ಇರೋದ್ರಿಂದ 5 ಆಕಳ ಅಥವಾ 5 ಎಮ್ಮೆ ಅಥವಾ 20 ಕುರಿ ಅಂದ್ರೆ 1 ಆಕಳ 1 ದಿನಕ್ಕೆ ಎಷ್ಟು ಮೇವು ತಿಂತಿರ್ತದಲ್ಲ, ಅದು 5 ಕುರಿ ಅಥವಾ 5 ಆಡುಗಳು 1 ದಿನಕ್ಕೆ ಅಷ್ಟು ಮೇವು ತಿಂತಾವ. ಅಂದ್ರೆ 1 ಆಕಳ ಇಕ್ವಲ್ ಟು 5 ಎಮ್ಮೆ 5 ಕುರಿಗಳು. ಅದು 1 ಆಕಳ ಅಥವಾ ಎಮ್ಮೆ 5 ಕುರಿ ಅಥವಾ ಆಡುಗಳಿಗೆ ಸಮಾನ ಅಂತ ಇದನ್ನು ತಿಳಿಸ ಬಯಸ್ತಾರೆ. ಫಸ್ಟ್ ಮಂಜುನಾಥರ ಒಂದು ವಿಷಯ ನಂಗೆ ಹೇಳ್ರಿ, ಯಾಕಂದ್ರೆ ಸಾಮಾನ್ಯವಾಗಿ ನಾ ರೈತರ ಜೊತೆಗೆ ಮಾತಾಡುವಾಗ ಏನ್ ಹೇಳ್ತಾರ ಅಂತಂದ್ರೆ, ಸರ್ ನೀವು ಬಹಳಷ್ಟು ವಿಜ್ಞಾನಿಗಳ ಜೊತೆಗೆ ಚರ್ಚೆ ಮಾಡ್ತಿರ್ತೀರಿ, ಮಾತಾಡ್ತಿರ್ತೀರಿ, ಅವರು 1 ಎಮ್ಮೆ 1 ಆಕಳ 10 ಲೀಟರ್ ಹಾಲು, 15 ಲೀಟರ್ ಹಾಲು, 20 ಲೀಟರ್ ಹಾಲು ಕೊಡುವಂತ ಎಮ್ಮೆಗಳದಾವ ಅಂತ ಹೇಳ್ತಿರ್ತಾರೆ. ನಮ್ಮಲ್ಲಿ ಎಮ್ಮೆ ನೋಡಿದ್ರೆ 2-4 ಲೀಟರ್ಕಿಂತ ಹೆಚ್ಚಿಗೆ ಕೊಡೋದಿಲ್ರಿ, ಯಾಕೆ ನಾವು ಮೇವು ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಸರ್ ನನ್ನ ಪ್ರಶ್ನೆ ಏನಂದ್ರೆ, ಈ ಇದ್ರೊಳಗೆ ಒಂದು ವೈಜ್ಞಾನಿಕವಾಗಿ ನಾವು ಮೇವನ್ನ ಕೊಡಬೇಕು ಅಂತಂದ್ರ, 1 ಎಮ್ಮೆ ಇರ್ಲಿ 1 ಆಕಳ ಇರ್ಲಿ, 1 ದಿವಸಕ್ಕೆ ಆ ಒಂದು ಎಷ್ಟು ಪ್ರಮಾಣ ದೇಹದ ತೂಕದ ಮೇಲೆ ನಾವು ಮೇವು ಕೊಡಬೇಕು ಅಥವಾ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು? ಅದು ಬಹಳ ಮುಖ್ಯ ಅಂತಂದ್ರೆ, ಫಸ್ಟ್ ಗೆ ಅಂತಂದ್ರೆ ಏನಂತಾರೆ, ಅದಕ್ಕೆ ಮೇವಿನ ಬ್ಯಾಂಕ್ ಸ್ಥಾಪನೆ ಅಂತ ಕಲ್ಪನೆ ಬರಬೇಕು ಫಸ್ಟ್ ಗೆ ರೈತರಿಗೆ. ಈ ನಾವ್ ಅಂದ್ರೆ ಯಾರೇ ಒಂದು ಹೈನುಗಾರಿಕೆ ಮಾಡಬೇಕು, ಹೌದು, ಕುರಿ ಸಾಕಾಣಿಕೆ ಮಾಡಬೇಕು. ಈ ಕುರಿ ಸಾಕಾಣಿಕೆ ಮೊದಲೇನಿತ್ತು, ಆಡು ಸಾಕಾಣಿಕೆ ಅಂದ್ರೆ ಊರೂರು ಮಿಷನ್ ತೋಗ್ತಾ ಇದ್ರು. ಆ ಒಂದು ಕಾನ್ಸೆಪ್ಟ್ ಹೋಗಿ, ಆ ಕಾನ್ಸೆಪ್ಟ್ ಅಂದ್ರೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಅರಣ್ಯ ಪ್ರದೇಶದಾಗ ನೀವೇನಾದ್ರೂ ಕುರಿ ಆಡುಗಳನ್ನ ತಗೊಂಡೋದ್ರೆ ಅರಣ್ಯ ಅಧಿಕಾರಿಗಳಾಯ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೈತಾರೆ. ಯಾಕಂದ್ರೆ ಅಲ್ಲಿ ಒಯ್ಯಂಗಿಲ್ಲ ನಾವು, ಅಲ್ಲಿ ಒಯ್ಯಂಗಿಲ್ಲ. ಹೌದು, ಅದು ಸಮಂಜಸನೂ ಅಲ್ಲ. ಹೌದು, ಬೇರೆ ಹೊಲದಗಳಿಗೆ ಅಂತ ಹೋಗಂದ್ರೆ ಯಾವಾಗ ಬೇಸಿಗೆ ದಿನದಾಗ ಅಷ್ಟೇ ಅಲೋ ಮಾಡ್ತಾರೆ, ಉಳಿದ ದಿವಸದಾಗ ಯಾರು ಯಾರು ಅವ್ರು ಅದು ಒಳಗಡೆನೂ ಬಿಟ್ಕೊಳಂಗಿಲ್ಲ. ಹಿಂಗೆ ರೀತಿಯಾಗಿ ಮತ್ತೆ ಬೇರೆಯವರಿಗಿನ ತೊಂದರೆ ಯಾಕಾಗುತ್ತೆ ಅಂತಂದ್ರೆ, ಇತ್ತೀಚಿನ ಕೊಟ್ಟಿಗೆ ಪದ್ಧತಿಯಲ್ಲಿ ಆಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಬಂದಿದೆ. ಹೌದು, ಆ ಪದ್ಧತಿಯಲ್ಲೇ ನೀವು ಆಡು ಸಾಕಿದ್ರೆ ಇಲ್ಲಾಂದ್ರೆ ಹೈನುಗಾರಿಕೆ ಮಾಡಿದ್ರೆ ಮೇವಿನ ಬ್ಯಾಂಕ್ ಸ್ಥಾಪನೆ ಬಹಳ ಮುಖ್ಯ. ಅಂದ್ರೆ ಏನದು ಮೇವಿನ ಬ್ಯಾಂಕ್ ಸ್ಥಾಪನೆ ಅಂತಂದ್ರೆ, ನಾನು ಹೇಳಿದೆ ಈಗ 5 ಆಕಳ ಸಾಕಿದ್ರೆ 1 ಎಕರೆ ಮೇವು, 1 ಆಕಳ 5 ಕುರಿಗೆ ಸಮಾನ ಅಂತ 20. ಈ ರೀತಿಯಾಗಿ 5 ಕುರಿ ಅಥವಾ 20 ಕುರಿಗಳನ್ನ 5 ಆಕಳ ಅಥವಾ 20 ಕುರಿ ಅಥವಾ 20 ಆಡು ಸಾಕಿದ್ರೆ 1 ಎಕರೆ ಮೇವು ಬೆಳಿಬೇಕಾಗತ್ತೆ. ಈ 1 ಎಕರೆ ಮೇವದಾಗ ಒಂದೇ ತರಹದ ಮೇವಿನ ಬೆಳೆ ಬೆಳಿಬಾರ್ದು, ಎಲ್ಲಾ ತರಹದ ಮೇವಿನ ಬೆಳೆಗಳನ್ನ ಬೆಳಿಬೇಕಾಗತ್ತೆ. ಯಾವ್ದದು? ಹೈಬ್ರಿಡ್ ನೇಪೇರ್ ಹುಲ್ಲಾಗಿರ್ಬೋದು, ಇಲ್ಲ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೈಬ್ರಿಡ್ ನೇಪೇರ್ ಹುಲ್ಲದ್ರಾಗ ಸಕ್ರಿಯ ಅಂಶ ಜಾಸ್ತಿ ಇರ್ತದ, ಕಾಂಡನಂತ ಹಪ್ಪ ಇರ್ತದ. ಇಲ್ಲ ಅಂತಂದ್ರೆ ಈ ಸಕ್ರಿಯ ಅಂಶ ಇರೋದ್ರಂತ ಇನ್ನೊಂದೇನಿದೆ, ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ ಅಂತಿದೆ. KOFS 29 ಅಥವಾ KOFS 31 ಅಂತ ಅದನ್ನು ಕೂಡ ನಾವು ಹಾಕಬಹುದು. ನಾವು ಅದನ್ನ ಎಷ್ಟು ಎಕರೆ ಹಾಕಬೇಕಾಗತ್ತ, ಅರ್ಧ ಎಕರೆ ಹಾಕಬೇಕಾಗತ್ತೆ. ನಾನೇನು ಮಾತಾಡ್ತಾ ಇರ್ತೇನೆ, 5 ಆಕಳಕ್ಕೆ ಅಥವಾ 20 ಕುರಿ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅಂದ್ರೆ 1 ಎಕರೆ ಬಗ್ಗೆ ಮಾತಾಡ್ತೇನೆ. ಆ 1 ಎಕರೆಗೆ 1/2 ಎಕರೆ ಇದನ್ನ ಮಾಡಬೇಕಾಗತ್ತೆ, ಒಂದು ಅದು ಹೈಬ್ರಿಡ್ ನೇಪಿಯನ್ ಅಥವಾ ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ. ಇನ್ನ 1/2 ಎಕರೆ ಬೆಳಿತು, ಇನ್ನ 1/2 ಎಕರೆದಾಗ ಈ ಪ್ರೋಟೀನ್ ಅಂಶ ಇರುವಂತಹ ಮೇವಿನ ಬೆಳೆ, ಪ್ರೋಟೀನ್ ಇರೋದಂತದ್ದು ಅಂದ್ರೆ ಪ್ರೋಟೀನ್ ಅಂದ್ರೆ ಲೂಸರ್ನೆ ಆಗಿರ್ಬೋದು, ಕುದುರೆ ಮೆಂತೆ ಆಗಿರ್ಬೋದು, ಹೆಡ್ಜ್ ಲೂಸರ್ನೆ ಆಗಿರ್ಬೋದು, ಇಲ್ಲಪ್ಪಂದ್ರೆ ಸ್ಟೈಲೋಜ್ ಅಂತ ಸಂತ ಬರ್ತದೆ ಅದಾಗಿರ್ಬೋದು, ಮೇವಿನ ಉರುಳೆ ಆಗಿರ್ಬೋದು, ಅಂತವನ್ನೆಲ್ಲ ಹಾಕಬೇಕಾಗತ್ತೆ. ಈ ರೀತಿ ಹಾಕಿದಾಗ ಏನ್ ಅಡ್ವಾಂಟೇಜ್ ಏನಂತಂದ್ರೆ, ಇದ್ರಾಗ ಇದು ಮಾಡಿದ ಮೇಲೆ ಮತ್ತೆ ಬದುಗಳ ಮೇಲೆ ಏನಿರ್ತದಲ್ಲ, ಗಿಡ ಮರಗಳನ್ನ ಬೆಳೆಸೋದು ಬಹಳ ಮುಖ್ಯ. ಎಂತ ಗಿಡ ಬೆಳೆಸಬೇಕು, ಹೆಚ್ಚಾನ ಹೆಚ್ಚು ಗಿಡ ಮರಗಳು ಯಾವ್ದಕ್ಕಂದ್ರೆ ಈ ನಮ್ಮ ಕುರಿಯಾಡುಗಳಿಗೆ ಬಹಳ ತಿಂತಾವ ಅನುಕೂಲ ಆಗ್ತದೆ. ಅನುಕೂಲ ಆಗ್ತದೆ ಯಾವುದು, ಈ ಸುರಪುರ ಭಾಗದಾಗ ನಾವೆಲ್ಲ ನೋಡ್ತಾ ಇರ್ತೀವಿ, ಅಲ್ಲಿ ಹಂಗ ಯಾವ ರೀತಿ ಇತ್ತಂತಂದ್ರೆ, ಒಂದು ಕರಿಜಾಲಿ ಗಿಡ ಇತ್ತಂತಂದ್ರೆ, ಆ ಹೊಲದ ಕರಿಜಾಲಿ ಗಿಡ ಇತ್ತಂದ್ರೆ ಅದು 3 ತಿಂಗಳು ಆಗ್ತೀವಿ ಆ ಕರಿಜಾಲಿ ಗಿಡನ ಉಪಯೋಗ ಮಾಡಿಕೊಂಡ್ರೆ ಲಾಸ್ಟಿಗೆ ಆ ರೈತ ಆ ಹೊಲದ ಮಾಲೀಕಿಗೆ ಒಂದು ಕುರಿ ಮರಿಯನ್ನು ಕೊಟ್ಟೋಗ್ಬಿಡ್ತಾನ. ಸುರಪುರ ಶಾಪುರ ಭಾಗದಾಗ ಒಂದು ಒಂದು ನಾನು 3 ತಿಂಗಳ 4 ತಿಂಗಳ ಕರಿಜಾಲಿ ಗಿಡನ ಉಪಯೋಗ ಮಾಡಿಕೊಂಡಿರ್ತಾನ, ಅವನು ಹೊಲನ ಬಳಕೆ ಮಾಡಿಕೊಂಡಿರ್ತಾನ. ಈ ರೀತಿಯಾಗಿ ಲಾಸ್ಟ್ಗೆ ಒಂದು 3-4 ತಿಂಗಳು ಆದ್ಮೇಲೆ ಈ ಮಳೆಗಾಲ ಬರೋ ಸಮಯದಲ್ಲಿ ಕುರಿಮರಿ ಒಂದು ಕುರಿಮರಿ ಕೊಟ್ಟು ಹೋಗ್ಬೋದು, ಕುರಿಮರಿ ಕೊಟ್ಟು ಹೋಗ್ಬೋದು ಅಂದ್ರೆ ಅಷ್ಟು ಪ್ರಾಮುಖ್ಯತೆ ಅದ ಕರಿಜಾಲಿ ಗಿಡಕ್ಕೆ. ಈ ರೀತಿಯಾಗಿ ಕಾಂಡ ಯಾವುದು ಎಲೆ ಯಾವುದು ಅಂತ ಗೊತ್ತಾಗಲಾರ್ದ ಮಾಡ್ಬೇಕಂದ್ರೆ ಅವಕ್ಕ ನಾವು ಮೇವು ಕತ್ತರಿಸುವಂತರದಾಗ 1 ಇಂಚು ಸಣ್ಣಗೆ ಕತ್ತರಿಸಿ ಮಾಡಿ ಅದ್ರ ಜೊತೆಗೇನೆ ಒಣವುಲ್ಲು ಒಣ ಜೋಳದ ಕಣಿಕೆ ಏನಿರ್ತಲ್ಲ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ಬೇಕು. ಯಾವ್ದಕ್ಕ ಆಕಳ ಆಯ್ತು, ಎಮ್ಮೆ ಆಯ್ತು, ಈ ಕುರಿ ಆಡುಗಳಿಗೆ ಆಯ್ತು. ಸರ್, ಕುರಿ ಆಡುಗಳಿಗೆ 5 ಕಿಲೋ ಕೊಡ್ಬೇಕಂತ 5 ಕಿಲೋ ಕೊಡ, ಅದ್ರಾಗ 3 ಕೆಜಿ ಅಶವುಲ್ಲು. ಆ 3 ಕೆಜಿಗೆ ಏನಾಗುತ್ತ, ಈ ನೇಪಿಯರ್ ಹುಲ್ಲು ಅದ್ 2 ಕೆಜಿ, 1 ಕೆಜಿ ಕುದುರೆ ಮೆಂತೆ ಕೊಡ್ಬೇಕು. ಇನ್ನ 2 ಕೆಜಿ ಏನೋ ಉಳಿತಲ್ಲ, ಅದು ಒಣಗಿದ ಹುಲ್ಲನ್ನು ಕೊಡ್ಬೇಕಾಗ್ತದ. ಒಣಗಿದ ಹುಲ್ಲು ಅಂದ್ರೆ ರಾಗಿ ಹುಲ್ಲಾಗಿರ್ತದ, ಇಲ್ಲಪ್ಪ ಅಂದ್ರೆ ಈ ಜೋಳದ ಕಣಿಕೆ ಸಜ್ಜಿ ಕಣಿಕೆ, ಜೋಳದ ಕಣಿಕೆ ಸಜ್ಜಿ ಕಣಿಕೆ, ಜೋಳದ ಕಣಿಕೆ ಇಷ್ಟ ಪಡಂಗಿಲ್ಲ ಅವ್ಕ. ಅದಕ್ಕೆ ಏನ್ ಮಾಡಕ್ಕದು, ಉಪ್ಪಿನ ನೀರು ಸ್ವಲ್ಪ ಸಿಂಪಡಿಸಿ ಅದನ್ನ ಕೊಡ್ಬೇಕಾಗತ್ತ. ಸ್ವಲ್ಪ ಟಮೆದ ಸಮಯ ಮತ್ತೆ ಸ್ವಲ್ಪ ಸಮಯದ ನಂತರ ಯಾವ ರೀತಿ ಪೌಷ್ಟೀಕರಣ ಮಾಡ್ಬೇಕಂತ ನಾ ಹೇಳ್ತೇನೆ, ಅದನ್ನ ಕೊಡ್ಬೇಕಾಗ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ, ಕುರಿ ಮತ್ತು ಹಡಗಳಿಗೆ ಹುಲ್ಲು ಮತ್ತೆ ಇವನ್ನೆಲ್ಲ ಕೊಟ್ಟೆ ಕೊಡ್ತಿರ್ತಾರೆ, ಎಲ್ಲಾರು ಕೊಡ್ತಾರೆ ಇದನ್ನ. ದಾಣಿ ಮಿಶ್ರಣ ಕೊಡಂಗಿಲ್ಲ, ಕಾನ್ಸಂಟ್ರೇಟ್ ಕೊಡ್ಬೇಕು. ಅವಾಗ 1 ದಿನಕ್ಕೆ 150 ಗ್ರಾಮ್ ದೇಹದ ತೂಕ ಪಡಿತೇವೆ. ಅಂದ್ರೆ ಏನೇನು ಕೊಡ್ಬೇಕಂತ ಸರ್? ಅದ್ರೊಳಗೆ ನೀವು ಹೊರಗಡೆ ನೀವು KMF-ನಾಗ ಆಯ್ತು, ಕಾಲ ಒಕ್ಕೂಟ ಮಹಾಮಂಡಳ ಹೇಳಿದಾಗ, ಇಲ್ಲಪ್ಪ ಕೆಲವು ಕಂಪನಿಗಳು ಇದಾವೆ, ಅವೆಲ್ಲ 50 ಕೆಜಿ ಬ್ಯಾಗಿಗೆ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇದು ರೈತರಿಗೆ ಬಹಳ ವರಿ ಆಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ 1 ಕೆಜಿಗೆ ಅಂದ್ರೆ 30 ರೂಪಾಯಿ ಬಿದ್ದಂಗೆ ಆಯ್ತು, ಅದು ಬಹಳ ಕಾಸ್ಟ್ಲಿ ಆಗಿಬಿಡ್ತದೆ. ಹಿಂಗಾಗಿ ತಮ್ಮ ಹೊಲದಾಗ ಏನು ಬೆಳೆದಿರ್ತಾರಲ್ಲ, ಈ ತೊಗರಿ ಬೆಳೆದಿರ್ತಿರ್ಲಿ, ಹೌದು ತೊಗರಿದ ಬೈ ಪ್ರಾಡಕ್ಟ್ ಬರ್ತ, ತೊಗರಿ ನುಚ್ಚನ್ನು ಬಂದಿರ್ತದ, ಇಲ್ಲಪ್ಪ ಅಂದ್ರೆ ಭೂಸನ ಬಂದಿರ್ತದ, ಅದರದ್ದು ಒಂದು, ಇಲ್ಲಪ್ಪ ಗೋಧಿದು ತೌಡ ಆಯ್ತು. ಆಮೇಲೆ ಈ ಹತ್ತಿ ಕಾಳು ಜಾಸ್ತಿ ಬೆಳಿತಾರೆ ನಮ್ಮ ರಾಯಚೂರು ಸೈಡ್ ಆಯ್ತು, ಶಾಪುರ್ನಾಗ ಆಯ್ತು, ಅದು ಹತ್ತಿ ಕಾಳು ಹಿಂಡಿ ಗಾಣದಾಗ ಹಿಂಡಿ ಬಂದಿರ್ತದೆ, ಅದನ್ನೊಂದು, ಈ ಲವಣ ಮಿಶ್ರಣ ಆಯ್ತು, ಆಮೇಲೆ ಉಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಅದು 1 ಕ್ವಿಂಟಲ್ ರೆಡಿ ಮಾಡಿ ಇಟ್ಕೋಬೇಕು. ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಒಂದು ಕುರಿ ಆಡುಗಳಿಗೆ ಈ 6 ತಿಂಗಳ ಕುರಿ ಮರಿಗಳಿಗೆ ಅವಕ್ಕೆ 150 ಗ್ರಾಮ್ ಕೊಡ್ಬೇಕಾಗತ್ತೆ. ಈಗ ಪ್ರೆಗ್ನೆಂಟ್ ಇರ್ತದ, ಒಂದೊಂದು ಗಬ್ಬು ಇರ್ತದ, ಇಲ್ಲಪ್ಪ ಅಂದ್ರೆ ತಾಯಿ ಆಗಿರ್ತಾಳ, ಅಂತವಕ್ಕೆ ಏನ್ ಮಾಡ್ಬೇಕಾಗತ್ತ, ಹಾಲೆಂಡುವಂತ ಆಡುಗಳಿಗೆ ಅಥವಾ ಕುರಿಗಳಿಗೆ 300 ಗ್ರಾಮ್ ಕೊಡ್ಬೇಕಾಗತ್ತೆ. ಈ ಬಲಿತ ಟಗರಗಳು ಇರ್ತಾವ, ಅವ್ಕೆ ಹೆಚ್ಚು ಕೊಡ್ಬೇಕು, ಅದಕ್ಕೆ 500 ಗ್ರಾಮ್ ಕೊಡ್ಬೇಕಾಗತ್ತೆ. ಯಾಕಂದ್ರೆ ದೇಹದ ಮತ್ತೆ ಸೆವೆನ್ ಪ್ರೊಡಕ್ಷನ್ ಆಗ್ಬೇಕಾಗಿರ್ತಲ್ಲ, ಸ್ಪರ್ಮೋಟೋಸ್ ವೀರಾಣುಗಳ ಸಂಖ್ಯೆ ಇದು ಮಾಡ್ಬೇಕಾಯ್ತಂತಂದ್ರೆ ಅದಕ್ಕೆ 500 ಗ್ರಾಮ್ ಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ನಾವು ದಾಳಿ ಮಿಶ್ರಣ ಯಾರ ರೈತರು ಮಾಡಂಗಿಲ್ಲ, ಈ ಕುರಿಯಾಡ ಸಾಕಾಣಿಕೆ ಅವ್ರೇನ್ ತಿಳ್ಕೊಂತಾರ, ಈ ಅಶವುಲ್ಲು ಒಣ ಹುಲ್ಲು ಗಿಡ ಮರಗಳು ಕೊಟ್ಟಬಿಟ್ರೆ ಆಯ್ತು ತಾನೆ ತಾನೆ ಬೆಳಿತಾವ ಅಂತ ತಿಳ್ಕೊಂತಾರ. ಅದು ಬೆಳಿತಾವ, ಇಷ್ಟು ಬೆಳೆದಿಲ್ಲ ಬೆಳಿತಾವ ವೈಜ್ಞಾನಿಕವಾಗಿ, ನಮಗೆ ಎಷ್ಟು ಬೇಕಾಗದ, 1 ತಿಂಗಳಿಗೆ 4 ಕೆಜಿ ಟಾರ್ಗೆಟ್ ಇಟ್ಕೋಬೇಕು ನಾವು. ಅಷ್ಟು ಬೆಳಿಬೇಕು, ಅಷ್ಟು ಬೆಳಿತೆ ಅಂದ್ರೆ ನಿನಗೆ ಏನಾಗುತ್ತ, ಲಾಭ ಆಗುತ್ತೆ ನಿನಗೆ, ಅದು ಬಹಳ ಮುಖ್ಯ. ಸರ್, ಮತ್ತೆ ನಾಗಳೆ ಕೇಳಿದಂಗೆ ಈ ಆಕಳ ಮತ್ತೆ ಎಮ್ಮೆ ಮೇವಕ್ಕೆ ಎಷ್ಟು ಮೇವು ಹೌದು ಉತ್ತಮ, ಇದು ಬಹಳ ಮುಖ್ಯ. ಯಾಕಂದ್ರೆ ರೈತರು ಮೇವು ಆಮೇಲೆ ದಾಣಿ ಮಿಶ್ರಣ ಕರೆಕ್ಟ್ ಕೊಡ್ಲಾರ್ದೆ ಹಾಲು ಮಾತ್ರ ಹೆಚ್ಚಿಗೆ ಬರಬೇಕು ಅಂತ ವಿಚಾರ ಮಾಡ್ತೀವಿ. ಹೌದು, ಇದ್ರ ಬಗ್ಗೆ ಹೇಳ್ರಿ. ಯಾವತ್ತಿಗೆ ಇನ್ಪುಟ್ ಎಷ್ಟು ಕೊಟ್ಟಿರ್ತಾರಲ್ಲ, ನಾವು ಒಳಗಡೆ ಎಷ್ಟು ಕೊಟ್ಟಿರ್ತೀವಿ ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ ಔಟ್ಪುಟ್ ಅಂತೀವಿ. ಒಳಗೆ ಕೊಡ್ಲಾರ್ದೇನೆ ಹೊರಗೆ ಹಾಲು ಬರಲಿ ಅಂದ್ರೆ ಬರಂಗಿಲ್ಲ ಬರಂಗಿಲ್ಲ. ಅದ್ರ ಸಲುವಾಗಿ 1 ದಿನಕ್ಕೆ 1 ಆಕಳ ಅಥವಾ ಎಮ್ಮೆ 30 ಕೆಜಿ ಮೇವು ತಿಂತಾವ. 30 ಕೆಜಿ ಹೌದು, ಇದು ನಮ್ಮ ರೈತರಿಗೆ ಗಮನಿಸಬೇಕು. ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ, 1 ಆಕಳ 5 ಅಥವಾ 6 ಕುರಿಗೆ ಸಮಾನ ಅಂತ, ಅಲ್ಲಿ 5 ಕೆಜಿ ತಿಂತದೆ ಅಂತ ಹೇಳಿದ್ದೆ. 25 ಆಯ್ತು, ಯಾವುದು 1 ಆಕಳಕ್ಕೆ 5-6 ಕುರಿಗೆ ಸಮಾನ ಅಂತ. 20 ಕೆಜಿ ಸಕ್ರಿಯ ಅಂಶ ಇರುವಂತ ಮೇವಿನ ಬೆಳೆ, ಯಾವುದು ಹೈಬ್ರಿಡ್ ನೇಪಿಯರ್ ಹುಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈ ನಮ್ಮ ಬಹುವಾರ್ಷಿಕ ಮೇವಿನ ಜೋಳದ ಬೆಳೆ ಅಂತ ಹೇಳಿದ ಅದರದಾಗಿರ್ಬೋದು, ಅದನ್ನ 20 ಕೆಜಿ ಚಾಫ್ ಕಟ್ಟರ್ನಾಗ ಹಾಕಿ ಮೇವು ಕತ್ತರಿಸುವ ಯಂತ್ರದಾಗ ಹಾಕಿ ಸಣ್ಣ ಸಣ್ಣ ಮಾಡಿ ಕೊಡ್ಬೇಕು. ಅದ್ರ ಜೊತೆಗೆ 5 ಕೆಜಿ ಏನ್ ಮಾಡ್ಬೇಕಾಗತ್ತಾ, ಪ್ರೋಟೀನ್ ಅಂಶ ಇರುವಂತದ್ದು, ಯಾವುದು ಹೆಡ್ಜ್ ಲೂಸರ್ನೆ, ಕುದುರೆ ಮೆಂತೆ, ಸ್ಟೈಲೋಜ್ ಅಂತ ಕೊಡ್ಬೇಕಾಗತ್ತ. ಇನ್ನ 5 ಕೆಜಿ ಏನ್ ಮಾಡ್ಬೇಕಾಗತ್ತಾ, ಒಣಗಿದ ಹುಲ್ಲು ಎಲ್ಲರೂ ಭತ್ತದ ಕಣಿಕೆ. ಈ ಗಂಗಾವತಿ ಭಾಗದಾಗ ಏನ್ ಮಾಡ್ತಾರ, ಒಣಗ ಭತ್ತದ ಹುಲ್ಲು ಕೊಡ್ತಾರ. ಈ ನಮ್ ಭಾಗದಾಗ ಏನ್ ಮಾಡ್ಬೇಕು, ಜೋಳದ ಕಣಿಕೆ. ಇದನ್ನ ಒಂದ್ ಚಾ ಮೇವು ಕತ್ತರಿಸುವ ಯಂತ್ರದಾಗ ಹಾಕಿ ಸಣ್ಣ ಪುಡಿ ಪುಡಿ ಮಾಡಿ ಅದನ್ನ ಕೊಡಬೇಕಾಗದ. ಈ 30 ಕೆಜಿನ ಒಂದೇ ಟೈಮ್ ಕೊಡ್ಬೇಕಾ ಅಂತಂದ್ರೆ ರೈತರ ಪ್ರಶ್ನೆ ಬರ್ತದೆ. ಇಲ್ಲ, ಆ 30 ಕೆಜಿ ಒಂದ್ ದಿನದ್ದು ಒಂದ್ ಆಕಳದ್ದು, ಅದು ಒಂದ್ ಆಕಳ 24 ತಾಸು ಒಳಗಡೆ. 24 ತಾಸು, ಮುಂಜಾನೆ ಒಂದು 10-12 ಕೆಜಿ, ಮಧ್ಯಾಹ್ನ ಒಂದು 10-12 ಕೆಜಿ, ಸಾಯಂಕಾಲ ಒಂದು 10-12 ಕೆಜಿ. ಆ ರೀತಿ 10-10 ಕೆಜಿ ಡಿವೈಡ್ ಮಾಡಿ ಕೊಡ್ಬೇಕು. 3 ಡಿವೈಡ್ ಮಾಡಿ ಕೊಡ್ಬೇಕಾಗತ್ತೆ. ಈ 30 ಕೆಜಿನ ಡಿವೈಡ್ ಮಾಡಿದ್ಮೇಲೆ ದಾನೆ ಮಿಶ್ರಣ ಅಷ್ಟೇ ಮುಖ್ಯ. ಅದು 2.5 ಲೀಟರ್ ಹಾಲು ಹಿಂಡ್ತಾ ಇತ್ತಪ್ಪ ಅಂದ್ರೆ 1 ಕೆಜಿ ದಾನೆ ಮಿಶ್ರಣ ಬೇಕು. ದಾನೆ ಮಿಶ್ರಣದ ಅವಾಗ ಕಾಂಪೋಸಿಷನ್ ಹೇಳಿದೆ ನಿಮ್ಗೆ, ಏನೇನು ಬೇಕಾಗ್ತಾವ ಸಾಮಗ್ರಿ ಅಂತ. ತೊಗರಿ ನುಚ್ಚು ಬೇಕಾಗತ್ತ, ಗೋಧಿ ತೌಡು ಬೇಕಾಗತ್ತ, ಕಾಳು ಹಿಂಡಿ ಬೇಕಾಗ, ದಾನಿ ಮಿಶ್ರಣ ಎಲ್ಲದಕ್ಕೂ ಒಂದೇ, ಒಂದೇ ಆಕಳಗಳಿಗೆ ಪ್ರಮಾಣ ಅಷ್ಟೇ ಚೇಂಜ್ ಆಗತ್ತೆ. ಕುರಿಗಳಿಗೆ ಆಡುಗಳಿಗೆ ಕಡಿಮೆ ಬೇಕತ್ತ, ಈ ಆಕಳ ಎಮ್ಮೆಗಳು ಜಾಸ್ತಿ ಬೇಕಾಗುತ್ತೆ. ಯಾಕಂದ್ರೆ 300 ಕೆಜಿ ತೂಕ ಇರ್ತವೆ, 500 ಕೆಜಿ ತೂಕ ಇರ್ತವೆ. ಯಾವುದು ನಮ್ಮ ಹೆಚ್ಚಪ್ಪ ಆಕಳ, ಜರ್ಸಿ ಆಕಳು. ಕುರಿ ಆಡುಗಳು ಎಷ್ಟಿರ್ತಾವೆ, 30 ಕೆಜಿ, 40 ಕೆಜಿ, 50 ಕೆಜಿ ಇರ್ತಾವೆ. ಅದಕ್ಕೆ ಹಿಂಗಾಗಿ ಪ್ರಮಾಣ ಚೇಂಜ್ ಆಗುತ್ತೆ, ಕ್ವಾಂಟಿಟಿ ನಾವೇನು ಕೊಡುವಂಥದ್ದು. 2.5 ಅಥವಾ 3 ಲೀಟರ್ ಹಾಲು ಹಿಂಡುವಂತ ಆಕಳಗಳಿಗೆ 1 ಕೆಜಿ ದಾಣೆ ಮಿಶ್ರಣ ಕೊಡಬೇಕಾಗತ್ತೆ. ಅಂದ್ರೆ 10 ಲೀಟರ್ ಹಾಲು ಹಿಂಡ್ತಾ ಇತ್ತಪ್ಪಂದ್ರೆ 4 ಕೆಜಿ ದಾಣೆ ಮಿಶ್ರಣ ಕೊಡಲೇಬೇಕು ನಾವು. ಇನ್ನೂ ಒಂದು ವಿಶೇಷ ಗಮನಿಸಬೇಕಂತಂದ್ರೆ, ರೈತರು ಹೆಚ್ಚಾನೆಚ್ಚ ರೈತರು ಈಗ ಯಾವ್ದಕ್ಕೆ ಹಾಕ್ತಾರೆ, ಸೊಸೈಟಿಗೆ ಹಾಕ್ತಾ ಇದಾರೆ, ಹಾಲಿನ ಡೈರಿ ಸೊಸೈಟಿ. ಅಲ್ಲಿ ಏನ್ ಕಂಪ್ಲೇಂಟ್ ಮಾಡ್ತಾ ಇದಾರ, ಸರ್ ಹಸೆ ಹುಲ್ ಕೊಡ್ತಾ ಇರ್ತೀವಿ ಎಲ್ಲ ಮಾಡಿದ್ರೆ ಡಿಗ್ರಿನೇ ಬರ್ತಾ ಇಲ್ಲ, ಫ್ಯಾಟೇ ಬರ್ತಾ ಇಲ್ಲ, ಫ್ಯಾಟ್ ಮೇಲೆ ರೇಟ್ ಸಿಗ್ತದೆ. ಫ್ಯಾಟ್ ಬಂದ್ರೆ, ಯಾಕಂದ್ರೆ ಫ್ಯಾಟ್ SNF ಬಂತಂದ್ರೆ ಅಲ್ಲಿ ರೇಟ್ ಜಾಸ್ತಿ ಬರ್ತದೆ. ಹೌದು, ಎಮ್ಮೆಲಿಗೆ ರೇಟ್ ಜಾಸ್ತಿ ಅದ, ಆಕಳದಲ್ಲಿ ಕಡಿಮೆ ಅದ. ಯಾಕಂದ್ರೆ ಫ್ಯಾಟ್ ಕಡಿಮೆ ಇದ್ರದ್ದು ಆಕಳದ್ದು. ಅಂದ್ರೆ ಆಕಳ ಫ್ಯಾಟ್ ಹೆಚ್ಚು ಮಾಡಕಂದ್ರೆ ಏನ್ ಮಾಡ್ಬೇಕು? ಆಕಳದು 10 ಲೀಟರ್ ಹಾಲು, ಎಮ್ಮೆದ 5 ಲೀಟರ್ ಈಕ್ವಲ್ಲಿ ಫ್ಯಾಟ್ ಲೆಕ್ಕದಾಗ. ಫ್ಯಾಟ್ ಲೆಕ್ಕದಾಗ ಆಕಳದ 10 ಲೀಟರ್, ಎಮ್ಮೆದ 5 ಲೀಟರ್, ಎರಡು ಈಕ್ವಲ್ಲಿ. ಅದು ಎಮ್ಮೆದ 5 ಲೀಟರ್ ಅಂದ್ರೆ ನಾಲಿ ಅದ್ರದ್ದು ಫ್ಯಾಟ್ ಜಾಸ್ತಿ ಇರೋದ್ರಲ್ಲಿ ನಮ್ಗೆ ಅಷ್ಟೇ ರೊಕ್ಕ ಬಂದಿರ್ತದ. ಅದನ್ನ ನಾವು ತಿಳ್ಕೊಳ್ಬೇಕು. ನಾವು ಉತ್ತರ ಕರ್ನಾಟಕ ಬಗ್ಗೆ ವಿಶೇಷತೆ ಇದು. ನಾವು ಅದೇ ದಕ್ಷಿಣ ಕರ್ನಾಟಕದ ನಮ್ಮ ಬೆಂಗಳೂರು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಹೋದ್ರೆ ಅಲ್ಲಿ ಎಮ್ಮೆಗಳೇ ಕಡಿಮೆ. ಈ ಕೋಲಾರದಾಗ ಹೋಗ್ರಿ ನೀವು, ಬರೀ HF ಜರ್ಸಿ ಆಕಳಗಳು. ನಮ್ ಗುಲ್ಬರ್ಗ, ಬೆಳಗಾಂ, ಬಿಜಾಪುರ ಈ ಭಾಗದಾಗ ಅಷ್ಟೇ ಎಮ್ಮೆಗಳು. ಯಾಕಂದ್ರೆ ನಮಗೆಲ್ಲ ಗಟ್ಟಿ, ಆಂಧ್ರ ಮತ್ತೆ ಮಹಾರಾಷ್ಟ್ರದ ನಮ್ದು ಏನು ಅದ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ, ನಮಗೆಲ್ಲ ಗಟ್ಟಿ ಹಾಲು ಬೇಕು. ಅಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಗಟ್ಟಿ ಹಾಲಿಗೆ ಜಾಸ್ತಿ ಪ್ರಾಮುಖ್ಯತೆ ಇಲ್ಲ. ಹಾಲು ಸಿಕ್ಕರೆ ಜಾಸ್ತಿ ಆಗಿದವ್ರ, ಹಾಲು ಸಿಕ್ಕರೆ ಅವ್ರಿಗೊಂದು ದೊಡ್ಡ ಹಬ್ಬಿದ್ದಂಗೆ. ಹಿಂಗಾಗಿ ಆಕಳದಾಲಿಗೆ ಅಷ್ಟು ಡಿಮ್ಯಾಂಡ್ ಅದ ಅವ್ರಿಗೆ, ನಮಗೆ ಗಟ್ಟಿ ಹಾಲು ಬೇಕು. ಹಿಂಗಾಗಿ ಮೊಸರಿ, ನಮ್ಮ ಮೊಸರಿಂಗು ಹಾಲಿಗೆ ಗಟ್ಟಿ ಹಾಲು ಬೇಕಿರೋದ್ರಿಂದ ಎಮ್ಮೆ ಹಾಲಿಗೆ ನಮ್ಮ ಪ್ರಾಮುಖ್ಯತೆ ಭಾಳ ಇದೆ. ಹಿಂಗಾಗಿ ಎಮ್ಮೆ ಹಾಲು 5 ಲೀಟರ್ ಕೊಟ್ಟರು ಒಂದು ರೀತಿ ಭಾಳ ಡಿಮ್ಯಾಂಡನೆ ಅದು. ಈಗ ಗುಲ್ಬರ್ಗದಾಗ ಎಮ್ಮೆ ಹಾಲಿ ನಡೀತಾ ಇರೋದು 60-70 ರೂಪಾಯಿ ಲೀಟರ್ ನಡೀತಾ ಇದೆ ರೇಟ್. ಅದು ಹಿಂಗಾಗಿ ನಾವು ಅದೇ ಆಕಳದಲ್ಲಿ ತಗೊಂಡ್ರೆ 30-35 ರೂಪಾಯಿ, ಈ ಗಿರ್ರ ಆಕಳ ಅಂತ ಬಂದ ಸಲಕ್ಕೆ 50 ರೂಪಾಯಿ. ಅದು ಒಂದು ನಮ್ಮ ದೇಶದ ಆಕಳ ತಳಿ ಅಂತಂದು ಆ ಗಿರ್ರ ಆಕಳಗ ಅದಕ್ಕೆ 50 ರೂಪಾಯಿ ಲೀಟರ್, 40-50 ರೂಪಾಯಿ ಲೀಟರ್ ನಡೀತಾ ಇದೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ, 2.5 ಅಥವಾ 3 ಲೀಟರ್ ಹಾಲು ಹಿಂಡಂತ ಆಕಳಗಳು 1 ಕೆಜಿ ದಾಣೆ ಮಿಶ್ರಣ ಬೇಕೇ ಬೇಕು. ಅದು ಇನ್ನೂ ಹಾಲು ಹೆಚ್ಚಿಗಿಂತಾದ್ರೆ ಇನ್ನೂ ಜಾಸ್ತಿ ಕೊಡ್ಬೇಕು. ಇದ್ರದ್ದು ಇನ್ನೂ ಒಂದು ಏನ್ ಹೇಳಿದೆ, ಡಿಗ್ರಿ ಜಾಸ್ತಿ ಮಾಡ್ಬೇಕಂತ ಹೇಳಿದೆ ನಿಮ್ಗೆ. ಅದಕ್ಕೆ ಯಾವಾಗ ಡಿಗ್ರಿ ಕ್ವಶನ್ ಕೇಳ್ತಾ ಇರ್ತಾರೆ, ಡಿಗ್ರಿ ಬರಲ್ಲ. ಅವ್ರೇನ್ ಮಾಡ್ಬೇಕಾಗಿತ್ತಂದ್ರೆ, ಬರೀ ಅಶೌಲ್ ಅಂದ್ರೆ ಎಂತದ್ ಹಾಕ್ತಿರ್ತಾರ, ನೀ ಪೇರು ಉಲ್ಲೆ ಹಾಕ್ತಿರ್ತಾರೆ, ಕಬ್ಬು ಬೆಳೆದಂಗ್ ಬಿಡ್ತಾರ. ಬಟ್ ಅದ್ರ ಜೊತೆಗೆ ಕಬ್ಬು ಬೆಳೆಯುವಂತವ್ರು ಕಬ್ಬಿನ ವಾಡಿನ ಹಾಕ್ಬಿಡ್ತಾರೆ. ಕಬ್ಬಿನ ವಾಡಿ ಐತ್ರಿ, ಕಬ್ಬಿನ ವಾಡಿನಂಗೆನೆ ನಾವು ರೈತರನ್ನ ಕೇಳ್ತಿರ್ತೀವಿ, ಯಾವ್ದು ಹುಲ್ಲು ಹಾಕಿದ್ರಿ ಅಂತಂದ್ರೆ, ಅಶೆ ಹುಲ್ಲು ಹಾಕ್ತಾ ಇದ್ರೆ ಸಾಬ್ರೆ ಸರ್ಕಾರ ಹುಲ್ಲು ಹಾಕ್ತಾ ಇದ್ವಿ ಆದ್ರೂ ಡಿಗ್ರಿ ಬರ್ತಾ ಇಲ್ಲ ಅಂತಿರ್ತಾರೆ. ಸರ್ಕಾರಿ ಹುಲ್ಲು ಹಾಕಿದ್ರೆ ಡಿಗ್ರಿ ಬರಂಗಿಲ್ಲ, ಸರ್ಕಾರಿ ಹುಲ್ಲು ಅಂದ್ರೆ ಹೈಬ್ರಿಡ್ ನೇಪೇರಲ್ಲಿ ಒಂದು ಒಂದೇ ಸರ್. ಹಾಗಾದ್ರಿಂದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಹಾಲಿಗೆ ಫ್ಯಾಟ್ ಜಾಸ್ತಿ ಆಗಂಗಿಲ್ಲ. 4 ಲೀಟರ್ 5 ಲೀಟರ್ ಆಗುತ್ತೆ. ಯಾವಾಗ ಫ್ಯಾಟ್ ಬರ್ತದ, ಪ್ರೋಟೀನ್ ಅಂಶ ಇರುವಂತ ಮೇವಿನ ಬೆಳೆ ಹಾಕಬೇಕಾಗತ್ತೆ. ಪ್ರೋಟೀನ್ ಅಂಶ ಅಂದ್ರೆ ಆಲ್ರೆಡಿ ಹೇಳಿದ್ದೀನಿ, ಕುದುರೆ ಮೆಂತೆ ಹಾಕಬೇಕು, ಇಲ್ಲ ಹೆಡ್ಜ್ ಲೂಸರ್ನೇ ಹಾಕಬೇಕು. ಅಂತವನ್ನ ಹಾಕಿದಾಗ ಅದು 5 ಕೆಜಿ ಅಷ್ಟೇ ಹಾಕಬೇಕು. 20 ಕೆಜಿ ನಾವು ಸಕ್ಕರೆ ಅಂಶ ಇರುವುದು ಸರ್ಕಾರಿ ಹುಲ್ಲು, 5 ಕೆಜಿ ಈ ಕುದುರೆ ಮೆಂತೆ, 5 ಕೆಜಿ ಜೋಳದ ಕಣಕಿ. ಇವು 3 ಹಾಕಿದಾಗ ಮಾತ್ರ ನಿಮ್ಗೆ ಹಾಲಿನ ಇಳುವರಿನೂ ಜಾಸ್ತಿ ಆಗುತ್ತೆ, ಅಲ್ಲಿ ಫ್ಯಾಟ್ ಪರ್ಸೆಂಟ್ ಜಾಸ್ತಿ ಆಗುತ್ತೆ. ಮೇವಿನ ಅಲ್ಲಿ ಜೋಳದ ಕಣಕಿ ಕೊಡೋದು ವಿಶೇಷತೆ ಇದೆ. ಯಾಕೆ ಕೊಡ್ತಾ ಇದ್ದಪ್ಪ, ಮೇವಿನ ಅದು ಒಳಗಡೆ ಜೀರ್ಣ ಶಕ್ತಿನೂ ಜಾಸ್ತಿ ಮಾಡ್ತದೆ, ಪಚನ ಶಕ್ತಿ ಜಾಸ್ತಿ ಆಗೋದ್ರಿಂದ, ಮತ್ತೆ ಜಾಸ್ತಿ ಹಸೆ ಹುಲ್ಲು ಕೊಟ್ಟರೆ ಉಚ್ಕಂತಾವು. ಹೌದು, ಈ ರೀತಿಯಾಗಿ ಹಸೆ ಹುಲ್ಲಿನ ಜೊತೆಗೆ ಒಣ ಹುಲ್ಲು ಕೊಟ್ಟರೆ ಉಚ್ಕಣಂಗಿಲ್ಲವು, ಆರೋಗ್ಯ ಕಾಪಾಡುತ್ತದೆ, ಪಚನ ಕ್ರಿಯೆ ಚೆನ್ನಾಗುತ್ತೆ. ಅದೊಂದು ವಿಶೇಷತೆ ಇದೆ ಅದ್ರದ್ದು. ನಾವು ಯಾವತ್ತಿಗೆ ಹಸೆ ಹುಲ್ಲಿನ ಜೊತೆಗೆ ಒಣ ಹುಲ್ಲು ಬೇಕೇ ಬೇಕದು. ಸರ್, ಹಾಗಾದ್ರೆ ಈ ಎಮ್ಮೆಗಳಿಗೆ ಇನ್ನೂ ಹೆಚ್ಚು ಕೊಡ್ಬೇಕು ಹೇಗೆ? ಯಾವುದು ಇಲ್ಲ ಅಂದ್ರೆ 1 ಕೆಜಿ ದೇಶಕ್ಕೆ ಎಷ್ಟು ಕೆಜಿ ಒಂದು ಮೇವು ನಾವು ಕೊಡ್ಬೇಕಾಗ್ತದೆ? ಇಲ್ಲ, ಎಮ್ಮೆದು ಅದೇ ಈ ಆಕಳದ ಈ ಜರ್ಸಿ ಆಕಳ, HF ಆಕಳ ಆಯ್ತು, ಈ ನಮ್ಮ ಎಮ್ಮೆ ಆಯ್ತು, ಎಲ್ಲದಕ್ಕೂ ಈ ನಮ್ ಜವಾರಿ ಆಕಳಗಳಕ್ಕೆ ಅವಕ್ಕೆಲ್ಲ 20 ಕೆಜಿ ಹಂಗೆ ಬೇಕಾಗುತ್ತೆ. ಈ ನಾನೇನು ಹೇಳಿದೆ, 10 ಲೀಟರ್ ಹಾಲು ಹಿಂಡುವಂತ ಸುಮಾರು 8-10 ಲೀಟರ್ ಹಾಲು ಹಿಂಡುವಂತ ಎಮ್ಮೆ ಅಥವಾ ಆಕಳಗಳಿಗೆ ದಿನಕ್ಕೆ 30 ಕೆಜಿ ಬೇಕಾಗ. 30 ಕೆಜಿ ಅದು ಎಮ್ಮೆ ಇರಲಿ ಆಕಳ ಇರಲಿ ಯಾವುದೇ ಇರಲ್ಲ, ಅದ್ರ ಕಡಿಮೆ ಇತ್ತು ಅಂದ್ರೆ 20 ಕೆಜಿ ಅದನ್ನ ಕೊಡ್ಲೇಬೇಕು. ಕಡಿಮೆ ಇದ್ರೆ 20 ಕೆಜಿ ಬೇಕಾಗುತ್ತೆ. ಸರ್, ಹಂಗಂತಂದ್ರೆ ಸರ್, ಒಣಮೇವೇನಿರ್ತಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಒಣಮೇವು ಜಾಸ್ತಿ ಸಿಗ್ತದೆ, ಈ ಒಣಮೇವನ್ನ ನಾವು ಯಾವ ರೀತಿ ಒಂದು ಪೌಷ್ಟಿಕಾಂಶ ಹೆಚ್ಚು ಮಾಡಬಹುದು? ಈ ಒಣಮೇವ ಯಾವ ಬರುತ್ತಪ್ಪ ಅಂತಂದ್ರೆ ಈ ನಮ್ಮ ಮಾರ್ಚಿನಾಗ ಈ ಜೋಳ ಕಟಾವ್ ಆಗುತ್ತೆ. ಹೌದು, ಈ ತೊಗರಿ ತಕ್ಕಡ ಮೇಲೆ ಜೋಳ ಹಾಕ್ತಿರ್ತಾರ, ಜೋಳ ಹಾಕಿದ ಮೇಲೆ ಕಟಾವ್ ಆಗುತ್ತೆ. ಫೆಬ್ರವರಿ ಮಾರ್ಚ್ ತಿಂಗಳ ಮೇಲೆ ಕಟಾವ್ ಆಗುತ್ತಲ್ಲ, ಆ ಜೋಳದ ಕಣಿಕೆ ಏನ್ ಮಾಡ್ತಾರೆ, ಡೈರೆಕ್ಟ್ ಹೋಗಿ ಎತ್ತುಗಳಿಗೆ ಎಮ್ಮೆಗಳಿಗೆ ಹಾಕ್ಬಿಡ್ತಾರೆ. ಫಸ್ಟಿಗೆ ಎತ್ತುಗಳಿಗೆ ಹಾಕ್ತಾರೆ, ಆ ತಿಂದದ್ದು ಚಿಪ್ಪಾಡಿ ಉಳಿದಿರ್ತದಲ್ಲ ಯಾವುದು ಮ್ಯಾಲಿನ ತೊಗಟೆಲ್ಲ ತಿಂತದ, ಆಮೇಲೆ ಒಳಗಿನ ಕಾಂಡ ಇರ್ತದೆ, ಅದನ್ನ ತೆಗೆದು ಹೋಗಿ ಮತ್ತೆ ಎಮ್ಮೆಗಳಿಗೆ ಹಾಕಳಗಳಿಗೆ ಹಾಕ್ತಾರೆ ರೈತರು. ಫಸ್ಟ್ಗೆ ಡೈರೆಕ್ಟ್ ಅನ್ನೋದನ್ನ ಹಾಕಂಗಿಲ್ಲ, ಯಾಕಂದ್ರೆ ಎತ್ತಿಗೆ ಭಾಳ ಪ್ರಿಫರೆನ್ಸ್ ಕೊಡ್ತಾರೆ. ಎತ್ತಿಗೆ ಹಾಕಂದ್ರೆ 70,000 ಬರುತ್ತೆ, 100,000 ರೂಪಾಯಿ ಇರ್ತದೆ. ಅದು ಒಂದ್ ರೀತಿ ಬಸವಣ್ಣ ಅಂತ ಪ್ರೀತಿ ಪೂಜೆ ಮಾಡ್ತಿರ್ತಾರೆ, ಕೆಲಸ ಆಗ್ಬೇಕು. ಅದು ಪೂಜನೆ ಭಾವದಿಂದ ಕಾಣೋದ್ರಿಂದ ಅದು ಕಂಡ ಮೇಲೆ ನೆಕ್ಸ್ಟ್ ಅದು ಉಳಿದನ್ನ ಚಿಪ್ಪಾಡಿನ ಏನ್ ಮಾಡ್ತಾರೆ, ಈ ಆಕಳ ಎಮ್ಮೆಗಳಿಗೆ ಹಾಕ್ತಿರ್ತಾರೆ. ಎಲ್ಲರೂ ಅಂತಲ್ಲ, ಕೆಲವೊಬ್ರು ಜಸ್ತ ಜನ ರೈತರು ನಾವು ನೋಡ್ತಿರ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ, ಇದಕ್ಕ ಯೂರಿಯಾದಿಂದ ಅಥವಾ ಉಪ್ಪಿನಂಶದಿಂದ ಒಣಮೇವಿನ ಪೌಷ್ಟಿಕರಣತೆ ಅಂತ ಒಂದು ಸಂಶೋಧನೆ ಇದೆ. ಏನದು, ಒಂದು ಗಂಟಲ್ ಜೋಳದ ಕಣಿಕೆ ಇರ್ತದೆ. ಒಂದ್ ಗಂಟಲ್ ಜೋಳದ ಕಣಿಕೆ ಅಂದ್ರೆ ಮೇವು ಕತ್ತರಿಸುವ ಅಂತರ್ದಾಗ ಸಣ್ಣಗ್ ಪುಡಿ ಪುಡಿ ಮಾಡಿ ಅದನ್ನ ಏನ್ ಮಾಡ್ಬೇಕಾಗತ್ತ, ಒಂದೊಂದು ಇಂಚ್ ಇರ್ಬೇಕು. ಅದನ್ನ ಏನ್ ಮಾಡ್ಬೇಕು, ನಾವು 25-30 ಲೀಟರ್ ನೀರಿನಾಗ ಅಂದ್ರೆ 1.5 ಬಕೆಟ್ ನೀರಿನಾಗ 2 ಕೆಜಿ ಯೂರಿಯಾ ಹಾಕ್ಬೇಕು. ಈಗ ಬೇವು ಮಿಶ್ರಿತ ಯೂರಿಯಾ ಬರ್ತಾ ಇದೆ, ಅದನ್ನ ಹಾಕಿದ್ರೆ ನಡೀತದೆ. ಅದನ್ನ ಸರಿಯಾಗಿ ಕಲಿಸಿ ನಾವೇನ್ ಮಾಡ್ಬೇಕಾಗತ್ತ, ಯೂರಿಯಾ ಸಣ್ಣಗೆ ಏನು ಕತ್ತರಿಸಿರ್ತವಲ್ಲ ಅದ್ರ ಮೇಲೆ ಚಿಮುಕ್ಸ್ಬೇಕಾಗತ್ತೆ. ಮೇಲೆ ಕೆಳಗೆ ಚಿಮುಕ್ಸಿ ಇವೊಂದು ತಾಡಪಾಲ ಆಯ್ತು, ಗೋಣಚೀಲ ಆಯ್ತು, ಅದನ್ನ ಮುಚ್ಚಬೇಕು. ಅದನ್ನ ಗಾಳಿ ಆಡ್ಲಾರ ಮುಚ್ಚಬಿಡ್ಬೇಕು, ಗಾಳಿ ಆಡ್ಲಾರ ಮುಚ್ಚಬೇಕು. ಯಾವ ಯೂರಿಯಾ ಈ ಮತ್ತೆ ನೀರಿನ ಜೊತೆಗೆ ರಿಯಾಕ್ಷನ್ ಆಯ್ತಂತಂದ್ರೆ ಅವಾಗ ಅದರಿಂದ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಆ ಅಮೋನಿಯಾ ಏನ್ ಮಾಡ್ತಾ, ಆ ಗಟ್ಟಿದ್ದಂತ ಜ್ವಾಳದ ಕಣಿಕೆಗಳನ್ನ ಮೆತ್ತಗ್ ಮಾಡ್ತದೆ. ಆ ಮೆತ್ತಗ್ ಮಾಡ್ತಾ ಮತ್ತೆ ಯೂರಿಯಾ ಇರೋದ್ರಿಂದ ಉಪ್ಪಿನಂಶ ಜಾಸ್ತಿ ಇರ್ತದೆ, ಅಂದ್ರೆ ರುಚಿ ಹೆಚ್ಚಾಗುತ್ತೆ, ರುಚಿ ಹೆಚ್ಚಾಗುತ್ತೆ. ಈ ರೀತಿಯಾಗಿ ಅದನ್ನ ಏನೀಗ ಗಾಳಿ ಆಡ್ಲಾರ್ದಾಗ ಎಷ್ಟು ದಿನ ಇಡಬೇಕಾಗತ್ತ, 21 ದಿನ ಮುಚ್ಚಿಡ್ಬೇಕು ನಾವು. ಅವಾಗೇನಾಗುತ್ತ, ಅದು ಅಮೋನಿಯಾ ಏನಿರ್ತ ಜ್ವಾಳದ ಕಣಿಕೆ ಮೆತ್ತಗ್ ಮಾಡ್ತದೆ. 22ನೇ ದಿನ ಏನ್ ಮಾಡ್ಬೇಕಾಗ, ಗಾಳಿ ತೆಗೆದು ಅದನ್ನ ದಿನಾ ಒಂದು ಆಕಳ ಅಥವಾ ಎಮ್ಮೆಗಳಿಗೆ 8 ಕೆಜಿ ಹಾಕ್ಬೇಕಾಗ್ತದೆ. 8-10 ಕೆಜಿ 8-10 ಕೆಜಿ 10 ಕೆಜಿ ನಾವ್ ಇದನ್ನ ರೆಡಿ ಮಾಡಿ ಬಂದದ್ದು ಮುಂಜಾನೆ ರಾತ್ರಿ ತನ ಇದೇ ಹಾಕಿದ್ರೆ ನಡೆಯಂಗಿಲ್ಲ, ಒಂದೇ ಹಾಕೋಂಗಿಲ್ಲ. ಅದ್ರ ಜೊತೆಗೆ ನಾವು ಹಸಿ ಹುಲ್ಲು ಹಾಕ್ತಿರ್ಬೇಕು, ಒಣ ಹುಲ್ಲು ಹಾಕ್ತಿರ್ಬೇಕು, ಮೊದಲನೇ ದಾಣಿ ಮಿಶ್ರಣ ಏನ್ ಹೇಳಿರೋ ಎಲ್ಲಾನು ಹಾಕ್ತಾ ಇದ್ರೆ ಅದ್ರ ಜೊತೆಗೆ 8-10 ಕೆಜಿ 30 ಕೆಜಿಗೆ ಇದೊಂದು 8-10 ಕೆಜಿ ಸೈದು ಕುರಿಗೂ ಬರ್ತದೆ, ಕುರಿ ಆಡುಗಳಿಗೂ ಬರ್ತದ, ಬಟ್ ಪ್ರಮಾಣ ಕಡಿಮೆ ಆಗುತ್ತೆ. 1 ಕೆಜಿ ಅಷ್ಟೇ ಮಾಡ್ಬೇಕು, ಅಷ್ಟೇ ಅಷ್ಟೇ 1/2 ಕೆಜಿಲಿಂದ 1 ಕೆಜಿ ಅಷ್ಟೇ ಕೊಡ್ಬೇಕು. ಹೌದು, ಇದನ್ನೊಂದು ಏನ್ ತಿಳ್ಕೊಬೇಕಂದ್ರೆ 6 ತಿಂಗಳ ಕೆಳಗಡೆ ಇರುವಂತ ಆಕಳ ಕರುಗಳು, ಎಮ್ಮೆ ಕರುಗಳಿಗೆ, ಕುರಿಮರಿಗಳಿಗೆ ತಿನ್ನಿಸಬಾರದು ಈ ರಸಮೇವ. ರಸಮೇವಲ್ಲ, ಯೂರಿಯಾದಿಂದ ಒಣಮೇವಿನ ಒಣಮೇವಿನ ಮಾಡೋದು, ಯಾಕಂದ್ರೆ ಅದು ಇನ್ನೂ ಡೆವಲಪ್ಮೆಂಟ್ ಆಗಿರಂಗಿಲ್ಲ ಆರ್ಗಾನ್ಸ್ಗಳು ಒಳಗಡೆ ಪೂರ್ಣ ಜೀರ್ಣ ಮಾಡ್ಕೊಳ್ಳಿಕ್ ಆಗುದಿಲ್ಲ. ಆಗಲ್ಲ, ಈ ರೀತಿಯಾಗಿ ಅದನ್ನ ನಾವು 6 ತಿಂಗಳ ಮೇಲ್ಪಟ್ಟಿರುವಂತ ಎಲ್ಲ ಜಾನುವಾರುಗಳಿಗೆ ನಾವು ತಿನ್ನಿಸ್ಬೋದು. ಸರಿನಾ, ಈ ರಸಮೇವು ತಯಾರು ಮಾಡ್ಬೇಕು ಅಂತಲ್ಲ ಸರ್, ರಸಮೇವ್ ಹೆಂಗ್ ತಯಾರು ಮಾಡ್ಬೇಕು? ಇದು ನಾನೇನು ಇಷ್ಟ ಒಣಮೇವಿಂದ ಹೇಳಿದೀಗ ಯೂರಿಯಾದಿಂದ, ಇದು ಒಣಮೇವಿಗೆ ಸಂಬಂಧಪಟ್ಟಿದ್ದು. ಇದು ರಸಮೇವನ ಹಸಿರುಮೇವಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ಯಾವಾಗ ನಮ್ಮಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಮಾಣದಾಗ ಹಸಿಮೇವು ಸಿಗ್ತದೆ, ಅದನ್ನ ನಾವು ಶೇಖರಣೆ ಮಾಡಿರೋ, ಅದಕ್ಕೆ ಒಂದು ರಸಮೇವ ಅಂತ ಕರಿತಿರ್ತೀವಿ. ಯಾವ ರೀತಿ ಶೇಖರಣೆ ಮಾಡ್ಕೋಬೇಕಂತಂದ್ರೆ, ಯಾವ ಈ ಮೇವಿನ ಬೆಳೆಗಳು ಸೂಕ್ತ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಇದಕ್ಕೆ ಯಾವ ಒಂದು ಮೇವಿನ ಬೆಳೆಗಳು ದಪ್ಪ ಕಾಂಡ ಇರುವಂತ ಎಲ್ಲಾ ಮೇವಿನ ಬೆಳೆಗಳು, ಇದಕ್ಕೆ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಕ್ಕರೆ ಅಂಶ ಜಾಸ್ತಿ ಇರೋದು ಮತ್ತೆ ದಪ್ಪ ಕಾಂಡ ಇರುವಂತ ಮೇವಿನ ಬೆಳೆಗಳು ಬಹಳ ಸೂಕ್ತ ಇದಕ್ಕೆ, ಯಾವ್ದಕ್ಕೆ ರಸಮೇವಿಗೆ. ಇದನ್ನೇನ್ ಮಾಡ್ಬೇಕಾಗತ್ತ, ಯಾವ ಹಂತದಲ್ಲಿ ಕಟಾವ್ ಮಾಡ್ಬೇಕಂತ ಎರಡನೇ ಪ್ರಶ್ನೆ, ಅದು ಬಹಳ ಮುಖ್ಯ. ಅದು ಬಹಳ ಮುಖ್ಯ. ಯಾವಾಗ ಅಂತಂದ್ರೆ ಮೆಕ್ಕೆಜೋಳ ತಗೊಂಡಾಗ ಹಾಲು ಗಾಳು ಇರುವಂತದಲ್ಲಿ, ಈ ಜೋಳ ತಗೊಂಡ್ರೆ ಬೆಳೆಸೇ ಬರುವಂತದಲ್ಲಿ ಅಂತ ಟೈಮ್ನಲ್ಲಿ ಅಂತಂದ್ರೆ ನಮ್ಗೆ ಕಟಾವ್ ಮಾಡಿ ನಾವೇನ್ ಮಾಡ್ಬೇಕಾಗತ್ತ, ಮೇವು ಕತ್ತರಿಸ ಸಣ್ಣಾಗಿ ಕತ್ತರಿಸಿ ಅದನ್ನ ನಾವು ಒತ್ತಿ ಒತ್ತಿ, ಗಾಳಿ ಒಂದು ಪದರಕ್ಕಿನ್ನ ಪದರಕ್ಕ ಗಾಳಿನೇ ಆಡ್ಲಾರ್ದಂಗ ಗಾಳಿ ಇರದಾಗಿ ಒತ್ತಿ ಒತ್ತಿ ನಾವು ತುಂಬಕಾಗತ್ತೆ. ಅಂದ್ರೆ ತುಳ್ಕೊಂಡು ತುಂಬುವಂತ ಸಂದರ್ಭದಲ್ಲಿ ನಾವು ಒಂದಕ್ಕೆ ಟನ್ ರಸಮೇವಿಗೆ, ಒಂದು ಟನ್ ನಾವು ರಸಮೇವು ತಯಾರು ಮಾಡ್ತಾ ಇದ್ರೆ ಅಂದ್ರೆ 2 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು, ಒಂದು ಅರ್ಧ ಬಕೆಟ್ ನೀರಿನಾಗ ಸರಿಯಾಗಿ ಮಿಕ್ಸರ್ ಮಾಡಿ ಸಿಂಪಡಿಸ್ತಾ ಇರ್ಬೇಕು. ಸಿಂಪಡಿಸಿದ ಉಗ್ಗೇದೇಶ ಗುಣಮಟ್ಟ ನಾವು ಹೆಚ್ಚಿದ ಮಾಡಿದಂಗೆ. ಅದ್ರ ಈ ರೀತಿಯಾಗಿ ಅದನ್ನ ಮಾಡಿ 21 ದಿನ ಮುಚ್ಚಿಡ್ಬೇಕು ನಾವು. ಒಂದು ವಿಶೇಷ ಏನಂದ್ರೆ, ಅದು ಒಳಗಡೆ ನಾವು ತುಂಬುವಂತ ಸಂದರ್ಭದಲ್ಲಿ ಒಟ್ಟು ಗಾಳಿನೇ ಆಡಬಾರ್ದು, ಅಂದ್ರೆ ತುಂಬಿ ಒಳಗಡೆ ಇರುವಂತ ಗಾಳಿನ ಹೊರಗೆ ಹಾಕ್ಬೇಕು ನಾವು. ಹಾಕಿದ್ವಿ 21 ದಿನ ಅಂದ್ಮೇಲೆ ಒಳ್ಳೆಯ ಗುಣಮಟ್ಟದ ರಸಮೇವ ಅಂತ ಯಾವ ರೀತಿ ಗುರುತಿಸಬೇಕು, ಅದಕ್ಕೆ ಬಂಗಾರದ ಹಳದಿ ಬಣ್ಣ ಬಂದಿರ್ತದ, ಆಮೇಲೆ ಮಾವಿನ ಹಣ್ಣಿನ ವಾಸನೆ ಬಂದಿರ್ತದ, ತೀಕ್ಷ್ಣವಾದ ಆಮ್ಲ ಇರ್ತದ, ಅಂದ್ರೆ ಎಸಿಡಿಕ್ pH ಅಂತ ಇದ್ವಿ ನಾವು, ಅಂದ್ರೆ 4 pH ಇರ್ತದ, ಅದು ಒಳ್ಳೆಯ ಗುಣಮಟ್ಟದ ರಸಮೇವ. ನಾವ್ ಏನೇ ಮಾಡಿದ್ರೆ ಆಯ್ತು, ಸೈಡ್ಗೆ ನಾವೇನದನ್ನು ತುಳಿತಾ ಇರ್ತಲ್ಲ ತೆಗಿನಾಗ, ಅದು 5% ವೇಸ್ಟ್ ಆಗಿರ್ತದೆ. ಯಾವ ರೀತಿ ಕೆಟ್ಟೋಗಿದ್ದಂತ ಯಾವ ರೀತಿ ಗುರುತಿಸ್ಬೇಕಂತಂದ್ರೆ, ಅದು ಬೂಸ್ ಬಟ್ಟಿಬಿಟ್ಟಿರ್ತದ, ಬ್ರೌನ್ ಕಲರ್ ಆಗಿರ್ತದ, ಬೂದ್ ಬೂದ್ ಕಡಿದ. ಆಮೇಲೆ ಎರಡನೇದ್ರ ಕೊಳತ ಹಣ್ಣಿನ ವಾಸನೆ ಬರ್ತಾ ಇರ್ತದ, ಗುರುತಾಗಿಬಿಡ್ತದ. ಅಂತದು ನಾವು ರಿಜೆಕ್ಟ್ ಮಾಡಿ ಅವ್ನ ತೆಗೆದು ಹೋಗದು. ಇದೇನು ಚಲೋದ, ಚಲೋದ ಏನು ಬಂಗಾರದ ಹಳದಿ ಬಣ್ಣ ಯೆಲ್ಲೋ ಕಲರ್ ಯೆಲ್ಲೋಯಿಶ್ ಕಲರ್ ಇರ್ತದ, ಅದನ್ನ ದನಗಳಿಗೆ ಹಾಕಬೇಕು. ಅಷ್ಟೇ ತಕ್ಕೊಂಡು ಹಾಕೋಬೇಕು, ಅದನ್ನ ತೆಗೆದ ಮೇಲೆ ಮತ್ತೆ ಮುಚ್ಚಿಡ್ಬೇಕು ನಾವು. ಇದು ಎಷ್ಟು ದಿನ ಬರ್ತದೆ ಹಿಂಗಂತ ಪ್ರಶ್ನೆ ಬರ್ತದೆ. ಇಷ್ಟೆಲ್ಲ ಹೈರಾಣ ಆದ ಸರ್ ಎಷ್ಟು ದಿನಕ್ಕೆ ಬರ್ತದೆ? ಇದನ್ನ 6 ತಿಂಗಳಿಂದ 1 ವರ್ಷದವರೆಗೂ ನಾವು ಮೇವಿನ ಕೊರತೆ ಇರುವಂತಹ ಸಂದರ್ಭದಲ್ಲಿ ಇದನ್ನ ಉಪಯೋಗ ಮಾಡಿಕೊಂತ ಇರ್ಬೋದು ನಾವು. ಎಷ್ಟು ಪ್ರಮಾಣದ ಕೊಡ್ಬೇಕಂತ ನಾವು ತಿಳಿದುಕೊಳ್ಬೇಕು ದಿನಕ್ಕೆ. ಅದನ್ನು ಬಹಳ ಮುಖ್ಯ. ಇದು ಮಾಡಿವಂತಂದು ಇದೇ ಇದೇ ಕೊಟ್ಟಂತಲ್ಲ, ಇದನ್ನು ಕೂಡ ದಿನಕ್ಕೆ 8 ರಿಂದ 10 ಕೆಜಿ ನಾವು ಕೊಡಲೇಬೇಕಾಗುತ್ತೆ. ಅಂದ್ರೆ 30 ಕೆಜಿ ಒಳಗೆ 8 ರಿಂದ 10 ಕೆಜಿ ಕೊಡಬೇಕು, ಉಳಿದಿದ್ದೆಲ್ಲ ಮತ್ತೆ ಬೇರೆ ಲೆಕ್ಕದ ಪ್ರಕಾರ ರೈತ ಬಂದ್ರೆ ಗಮನಿಸಬೇಕು. ಇದುವರೆಗೆ ಡಾಕ್ಟರ್ ಮಂಜುನಾಥ್ ಅವರು ಜಾನುವಾರುಗಳಲ್ಲಿ ನಾವು ಯಾವ ರೀತಿ ಮೇವಿನ ನಿರ್ವಹಣೆ ಮಾಡಿದ್ರೆ ಅವುಗಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ, ಅದ್ರ ಜೊತೆಗೆ ನಮಗೆ ಒಂದು ಹಾಲಿನ ಇಳುವರಿ ಸಹಿತ ಕಡಿಮೆ ಆಗಲಾರ್ದಂಗ ಸಾಧ್ಯ ಆಗ್ತದೆ ಅಂತ ತಿಳಿಸ್ಕೊಟ್ರೆ. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟದಕ್ಕೆ ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಸರ್, ನಮ್ಮ ಕಾರ್ಯಕ್ರಮ ಕೇಳ್ತಾರಂತ ರೈತರು ತಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಸರ್? 9449236868. ರೈತ ಬಂದ್ರೆ ಡಾಕ್ಟರ್ ಮಂಜುನಾಥ್ ಅವರ ಮೊಬೈಲ್ ನಂಬರ್ ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 9449236868. 9449239368 ಈ ಮೊಬೈಲ್ ನಂಬರ್ಗೆ ತಾವು ಫೋನ್ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಜಾನುವಾರುಗಳಿಗೆ ಮೇವಿನ ನಿರ್ವಹಣೆ ಈ ಕುರಿತು ಡಾ ಮಂಜುನಾಥ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಮತ್ತೊಮ್ಮೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮಳೆಯ ಸಾಧ್ಯತೆಗಳು 55%, ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ 40%, ರಾಯಚೂರು ವಿಜಯಪುರ ಜಿಲ್ಲೆಗಳಲ್ಲಿ 60%, ಕೊಪ್ಪಳ ಜಿಲ್ಲೆ ಒಳಗ 70%, ಯಾದಗಿರಿ ಜಿಲ್ಲೆ ಒಳಗ 50%, ಬಳ್ಳಾರಿ ಜಿಲ್ಲೆ ಒಳಗ 80%, ಬಾಗಲಕೋಟೆ ಜಿಲ್ಲೆ ಒಳಗ 65% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮೋಡ ಮುಸುಕಿದ ವಾತಾವರಣ ಇರಬಹುದಾಗ್ಯದ. ಎಲ್ಲ ಜಿಲ್ಲೆಗಳಲ್ಲಿ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಈಗ ಲಕ್ಷ್ಮೀಬಾಯಿ, ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಈಗ ಕೇಳೋಣ ಭಜನೆ ಪದ. ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋನಿ ದೇವ ಧ್ಯಾನ ಮಾಡೋನಿ ಗುರು ಭಜನ ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋನಿ ಶಿವ ಧ್ಯಾನ ಮಾಡೋನಿ ಗುರು ಭಜನ ಚೇತಾರ ಮಹುಟಿ ಬಂದಾನ ಬಂದಾನ ಮಾಡೋ ತಾನ ಮಲ್ಲಿನ ಧ್ಯಾನ ಅವರ ಠಿಕಾಣ ಕೆರೆಯ ಒಳಗ ಸಿದ್ಧನೆ ಅನುದಾನ